ಕೈಸಲೆ ಖಬರಿ ಕೈಲೋಯೋ ಮಾಮಿ ತುಮಿ ಕೈಸಲೆ ಖಬರಿ ಕೈಲೋ ಬಸಗಚೆ ಖಬರಿ ಕೈಲೋಯೋ ಮಾಮಿ ಅಮಿ ಬಸಗಚೆ ಖಬರಿ ಕೈಲೋ ಕೋಣ ಕೋಣ ಗಾಂ ಚೋ ನಾರಿಯೋ ಮಾಮಿ ತುಮಿ ಕೋಣ ಕೋಣ ಗಾಂ ಚೋ ನಾರಿ ಎಲವಳ ಗಾಂ ಚೋ ನಾರಿಯೋ ಮಾಮಿ ಅಮಿ ಎಲವಳ ಗಾಂ ಚೋ ನಾರಿ ಕಚ್ಚರ ಬೈಸೋ ನೈಲೋಯೋ ಮಾಮಿ ತುಮಿ ಕಚ್ಚರ ಬೈಸೋ ನೈಲೋ ಚಿತ್ತಳರ ಬೈಸೋ ನೈಲೋಯೋ ಮಾಮಿ ಅಮಿ ಚಿತ್ತಳರ ಬೈಸೋ ನೈಲೋ ಕೈಸಲೆ ಖಬರಿ ಕೈಲೋಯೋ ಮಾಮಿ ತುಮಿ ಕೈಸಲೆ ಖಬರಿ ಕೈಲೋ ಹೊರಡ್ಕೆ ಗುರು ಖಬರಿ ಕೈಲೋಯೋ ಮಾಮಿ ಅಮಿ ಹೊರಡ್ಕೆ ಖಬರಿ ಕೈಲೋ ಕೋಣ ಕೋಣ ಗಾಂ ಚೋ ನಾರಿಯೋ ಮಾಮಿ ತುಮಿ ಕೋಣ ಕೋಣ ಗಾಂ ಚೋ ನಾರಿ ಎಲವಳ ಗಾಂ ಚೋ ನಾರಿಯೋ ಮಾಮಿ ಅಮಿ ಎಲವಳ ಗಾಂ ಚೋ ನಾರಿ ಕೆಚ್ಚರ ಬೈಸೋ ನೈಲೋಯೋ ಮಾಮಿ ತುಮಿ ಕೆಚ್ಚರ ಬೈಸೋ ನೈಲೋ ಬಸುವರ ಬೈಸೋ ನೈಲೋಯೋ ಮಾಮಿ ಅಮಿ ಬಸುವರ ಬೈಸೋ ನೈಲೋ ಕೈಸಲೆ ಖಬರಿ ಕೈಲೋಯೋ ಮಾಮಿ ತುಮಿ ಕೈಸಲೆ ಖಬರಿ ಕೈಲೋ ಮುಂದೆ ಕೇಳಿ. ಅಣ್ಣನೊಬ್ಬ ತಂಗಿಯನ್ನೇ ಮದುವೆಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಸನ್ಯಾಸಿಯೋರೋ ಬಂದು ಅದು ಸರಿಯಲ್ಲ, ನಿಷಿದ್ಧ, ಸರಿಯಾದ ಕ್ರಮ ಹೀಗೆ ಎಂದು ಬೋಧಿಸುವ ಕುತೂಹಲಕಾರಿ ಹಾಡು. ತಾರು ತಾರ್ಗೆ ಸಂಬಳೆ ರೌಳೇನ್ ಪುಲಾ ಸುಕ್ತೋಸಿ ರೌಳೇನ್ ಪುಲಾ ಸುಕ್ತೋಸಿ ಒಂದಳೇ ಸಾಡೆ ಲೋತೋಸೆ ಒಂದಳೇ ಸಾಡೆ ಲೋತೋಸೆ ಕಲಜಿ ಬಾವಲಿ ಜೋತೋಸಿ ಕಲಜಿ ಬಾವಲಿ ಜೋತೋಸಿ ಕಂಡೇನ್ ಬಂಗಾರ ಬರ್ತಾಸೆ ವಾಡ್ವಾಡ್ರೆ ಚಂದನ ದೇಸ ಮಿಯಾಯಿತೆ ಚಂದಚೆ ದೇಸ ವಾಡ್ವಾಡ್ರೆ ಚಂದನ ದೇಸ ಮಿಯಾಯಿತೆ ಚಂದಚೆ ದೇಸ ಇತ್ಕೆ ದೀ ಜಾಲೆ ಬಾಬಾಮ್ರೆ ಆತಾ ಜಾಲೆ ಮಾಮಾತಿಯ ಇತ್ಕೆ ದೀ ಜಾಲೆ ಬಾಬಾಮ್ರೆ ಆತಾ ಜಾಲೆ ಮಾಮಾತಿಯ ವಾಡ್ವಾಡ್ರೆ ಚಂದನ ದೇಸ ಮಿಯಾಯಿತೆ ಚಂದಚೆ ದೇಸ ವಾಡ್ವಾಡ್ರೆ ಚಂದನ ದೇಸ ಮಿಯಾಯಿತೆ ಚಂದಚೆ ದೇಸ ಉತ್ತಾರು ತಾರ್ಗೆ ಸಂಬಳೆ ದುವೆ ಕಂಡೇನ್ ಬಂಗಾರ ಬರ್ತಾಸೆ ಕಂಡೇನ್ ಬಂಗಾರ ಬರ್ತಾಸೆ ಒಂದೊಳೇರ್ ಸಾಡೆ ರೊಳ್ತೋಸೆ ಒಂದೊಳೇರ್ ಸಾಡೆ ರೊಳ್ತೋಸೆ ಕಲ್ಲಾಜಿ ಬಾವಲಿ ಜೊಳ್ತೋಸಿ ಕಲ್ಲಾಜಿ ಬಾವಲಿ ಜೊಳ್ತೋಸಿ ಕಂಡೇನ್ ಬಂಗಾರ ಬರ್ತಾಸೆ ವಾಡ್ವಾಡ್ರೆ ಚಂದನ ದೇಸ ಮಿಯಾಯಿತೆ ಚಂದಚೆ ದೇಸ ವಾಡ್ವಾಡ್ರೆ ಚಂದನ ದೇಸ ಮಿಯಾಯಿತೆ ಚಂದಚೆ ದೇಸ ಇತ್ಕೆ ದೀ ಜಾಲೆ ಬಾಯ್ಮ್ಯೋ ಆತಾ ಜಾಲೆ ಮಾಮೀತಿಯ ಇತ್ಕೆ ದೀ ಜಾಲೆ ಬಾಯ್ಮ್ಯೋ ಆತಾ ಜಾಲೆ ಮಾಮೀತಿಯ ವಾಡ್ವಾಡ್ರೆ ಚಂದನ ದೇಸ ಮಿಯಾಯಿತೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಮುನಾ ಕೆ ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.